ಜೊಯ್ಡಾ ತಾಲೂಕು ಗುಂದದ ಶ್ರೀದೇವಿ ಭಟ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಮೊದಲಿಗೆ ಕೇಳಿ ಶರಣು ಶರಣು ಬಂದೇ ಊಹೆ ಬೆನಕ, ಕೈಯ ಹಿಡಿದು ಕಾಯೋ ಕೊನೆ ತನಕ. ಶರಣು ಶರಣು ಬಂದೇವೋ ಹೇ ಬೆನಕ, ಕೈಯ ಹಿಡಿದು ಕಾಯೋ ಕೊನೆ ತನಕ. ಶರಣು ಶರಣು ಬಂದೇವೋ ಹೇ ಬೆನಕ, ಕೈಯ ಹಿಡಿದು ಕಾಯೋ ಕೊನೆ ತನಕ. ಮೂಷಿಕ ವಾಹನ ಮೋದಕ ಪ್ರಿಯ ವರ ಗೌರಿ ತನಯ, ಮೂಷಿಕ ವಾಹನ ಮೋದಕ ಪ್ರಿಯ ವರ ಗೌರಿ ತನಯ. ನಿನ್ನ ನೆನೆಯಲು ಗೈಯುವ ಕಾರ್ಯಕ್ಕೆ ಭಯವೊಂದಿರದಯ್ಯ, ನಿನ್ನ ನೆನೆಯಲು ಗೈಯುವ ಕಾರ್ಯಕ್ಕೆ ಭಯವೊಂದಿರದಯ್ಯ. ಪೂಜೆಗೆ ಪ್ರಥಮ ಸ್ಥಾನವು ನಿನಗೆ ವಂದಿಪೆ ಗಣರಾಯ, ವಂದಿಪೆ ಗಣರಾಯ, ವಂದಿಪೆ ಗಣರಾಯ. ಶರಣು ಶರಣು ಬಂದೇವೋ ಹೇ ಬೆನಕ, ಕೈಯ ಹಿಡಿದು ಕಾಯೋ ಕೊನೆ ತನಕ. ಕೈಯ ಹಿಡಿದು ಕಾಯೋ ಕೊನೆ ತನಕ. ಲಂಬೋದರನೆ ಏಕದಂತನೆ ಚಂದ್ರನ ಗರುವ ಮುರಿದವನೆ, ಲಂಬೋದರನೆ ಏಕದಂತನೆ ಚಂದ್ರನ ಗರುವ ಮುರಿದವನೆ. ರಾವಣ ತಂದ ಪರಶಿವನಾತ್ಮ ಲಿಂಗದಕ್ಕಲು ಬಿಡದವನೆ, ರಾವಣ ತಂದ ಪರಶಿವನಾತ್ಮ ಲಿಂಗದಕ್ಕಲು ಬಿಡದವನೆ. ವಿದ್ಯಾ ಬುದ್ಧಿಗೆ ಕರ್ತು ನೀನೇ ಹೇ ವಿಘ್ನೇಶ್ವರನೇ, ಹೇ ವಿಘ್ನೇಶ್ವರನೇ, ಹೇ ವಿಘ್ನೇಶ್ವರನೇ. ಶರಣು ಶರಣು ಬಂದೇವೋ ಹೇ ಬೆನಕ, ಕೈಯ ಹಿಡಿದು ಕಾಯೋ ಕೊನೆ ತನಕ. ಕೈಯ ಹಿಡಿದು ಕಾಯೋ ಕೊನೆ ತನಕ. ಪರಮ ಪೂಜನೆ ಪಾಹಿ ಎಂದವರ ಪಾಲನೆ ಭಾರ ಹೊತ್ತವನೆ, ಪರಮ ಪೂಜನೆ ಪಾಹಿ ಎಂದವರ ಪಾಲನೆ ಭಾರ ಹೊತ್ತವನೆ. ನಿನ್ನ ಚರಣದಲ್ಲಿ ತಲೆಯ ನಿಟ್ಟೆವು ನಮ್ಮನು ಕಾವುದು ನಿನ್ನ ಹೊಣೆ, ನಿನ್ನ ಚರಣದಲ್ಲಿ ತಲೆಯ ನಿಟ್ಟೆವು ನಮ್ಮನು ಕಾವುದು ನಿನ್ನ ಹೊಣೆ. ವಿದ್ಯೆಗೆ ಎಂದು ಬರವಿರದಂತೆ ಸಲಹೋ ಗಜಮುಖನೇ, ಸಲಹೋ ಗಜಮುಖನೇ, ಸಲಹೋ ಗಜಮುಖನೇ. ಶರಣು ಶರಣು ಬಂದೇವೋ ಹೇ ಬೆನಕ, ಕೈಯ ಹಿಡಿದು ಕಾಯೋ ಕೊನೆ ತನಕ. ಶರಣು ಶರಣು ಬಂದೇವೋ ಹೇ ಬೆನಕ, ಕೈಯ ಹಿಡಿದು ಕಾಯೋ ಕೊನೆ ತನಕ. ಕೈಯ ಹಿಡಿದು ಕಾಯೋ ಕೊನೆ ತನಕ. ಕೈಯ ಹಿಡಿದು ಕಾಯೋ ಕೊನೆ ತನಕ. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ. ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ. ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಎಟುಕದೆ ಹಣ್ಣನು ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ, ಎಟುಕದೆ ಹಣ್ಣನು ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ. ಸೂರ್ಯನ ಹಿಡಿಯುವ ಸಾಹಸ ಕಿಳಿದರೆ ಆ ಕ್ಷಣ ನಾ ನಿರ್ನಾಮ, ಸೂರ್ಯನ ಹಿಡಿಯುವ ಸಾಹಸ ಕಿಳಿದರೆ ಆ ಕ್ಷಣ ನಾ ನಿರ್ನಾಮ. ಹಾದಿಯ ಹಳ್ಳವ ದಾಟಲ ಸಾಧ್ಯ ಹೀಗಿರುವಾಗ ಹನುಮ, ಹಾದಿಯ ಹಳ್ಳವ ದಾಟಲ ಸಾಧ್ಯ ಹೀಗಿರುವಾಗ ಹನುಮ, ಸಾಗರ ದಾಟುವ ಹಂಬಲ ಸಾಧ್ಯವೇ ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಜಗಳವ ಕಂಡರೆ ಓಡುವೆ ದೂರ ಎದೆಯಲ್ಲಿ ಡವ ಡವ ಹನುಮ, ಜಗಳವ ಕಂಡರೆ ಓಡುವೆ ದೂರ ಎದೆಯಲ್ಲಿ ಡವ ಡವ ಹನುಮ, ರಕ್ಕಸರನ ಕನಸಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ, ರಕ್ಕಸರನ ಕನಸಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ, ಅಟ್ಟವ ಹತ್ತಲು ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ, ಅಟ್ಟವ ಹತ್ತಲು ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ, ಬೆಟ್ಟವನೆತ್ತುವನೆಂದರೆ ನನ್ನನು ನಂಬುವನೇ ಶ್ರೀರಾಮ, ನಂಬುವನೇ ಶ್ರೀರಾಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಕನಸಲಿ ಮನಸಲಿ ನಿನ್ನ ಉಸಿರಲಿ ತುಂಬಿದೆ ರಾಮನ ನಾಮ, ಕನಸಲಿ ಮನಸಲಿ ನಿನ್ನ ಉಸಿರ ತುಂಬಿದೆ ರಾಮನ ನಾಮ, ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವರಾರೋ ಹನುಮ, ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವರಾರೋ ಹನುಮ, ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ ಹುಟ್ಟಿದೆ ಏತಕೋ ಕಾಣೆ, ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ ಹುಟ್ಟಿದೆ ಏತಕೋ ಕಾಣೆ, ನೀ ಕೃಪೆ ಮಾಡದೆ ಹೋದರೆ ಹನುಮ ನಿನ್ನ ರಾಮನ ಆಣೆ, ನಿನ್ನ ರಾಮನ ಆಣೆ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ಹರೇ ಹರೇ ರಾಮ ಹರೇ, ಕೃಷ್ಣ ಹರೇ ಹರೇ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಕೌಸಲ್ಯ ಜವರ ವಂಶೋದ್ಭವ ಸುರ, ಕೌಸಲ್ಯ ಜವರ ವಂಶೋದ್ಭವ ಸುರ, ಸಂಸೇವಿತ ಪರ ರಾಮ ಹರೇ, ಸಂಸೇವಿತ ಪರ ರಾಮ ಹರೇ, ಕಂಸಾದ್ಯ ಸುರರ ದ್ವಂಸ ಗೈದ, ಕಂಸಾದ್ಯ ಸುರರ ದ್ವಂಸ ಗೈದ, ಯದುವಂಶೋದ್ಭವ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಮುನಿ ಮುಖರಕ್ಷಕ ಧನುಜರ ಶಿಕ್ಷಕ ಮುನಿ ಮುಖರಕ್ಷಕ ಧನುಜರ ಶಿಕ್ಷಕ ಪಣಿದರ ಸನ್ನುತ ರಾಮ ಹರೇ ಪಣಿದರ ಸನ್ನುತ ರಾಮ ಹರೇ ಘನವರ್ಣಾಂಗ ಸುಮನ ಸರೋಡೆಯ ಘನವರ್ಣಾಂಗ ಸುಮನ ಸರೋಡೆಯ ವನಜಾತನ ಪಿತ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ರಾಮ ರಾಮಯನ್ನೇ ಮದಿ ಬಜಿ ಪರ ರಾಮ ರಾಮಯನ್ನೇ ಮದಿ ಬಜಿ ಪರ ಕಾಮಿತ ಫಲದ ಶ್ರೀರಾಮ ಹರೇ ಕಾಮಿತ ಫಲದ ಶ್ರೀರಾಮ ಹರೇ ಪ್ರೇಮದಿ ಭಕ್ತರ ಪಾಲಿಪ ಶ್ರೀಹರಿ ಪ್ರೇಮದಿ ಭಕ್ತರ ಪಾಲಿಪ ಶ್ರೀಹರಿ ವರದೇಶ ವಿಠಲ ಶ್ರೀ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ಬಂದಳು ನೋಡೆ ಬಂದಳು ನೋಡೆ ಮಂದಿರಾದೋಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಅಂದೂಗೆ ಕಿರುಗೆಜ್ಜೆ ಗಿಲ್ ಗಿಲ್ ಗಿಲ್ ಗಿಲ್ ಎನ್ನುತ್ತ ಅಂದೂಗೆ ಕಿರುಗೆಜ್ಜೆ ಗಿಲ್ ಗಿಲ್ ಗಿಲ್ ಗಿಲ್ ಎನ್ನುತ್ತ ಕುಂಕುಮ ಪಾದದಿ ಹೆಜ್ಜೆಯ ನಿಕ್ಕುತ್ತ ಕುಂಕುಮ ಪಾದದಿ ಹೆಜ್ಜೆಯ ನಿಕ್ಕುತ್ತ ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತ ಬಿಡದೆ ತನ್ನ ಕರಕಮಲದಲ್ಲಿ ಅಭಯ ಕೊಡುತ್ತ ಬಿಡದೆ ತನ್ನ ಕರಕಮಲದಲ್ಲಿ ಅಭಯ ಕೊಡುತ್ತ ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದಳು ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ ಅತಿ ಹರುಷ ದೇಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಹರುಷ ದೇಹಿತದಿ ತನ್ನ ಪತಿಯ ಸಹಿತಾಗಿ ವಾರೆ ನೋಟ ಬೀರಿ ಭಕ್ತರಿ ಗೊರವ ಕೊಡುತ್ತಲಿ ವಾರೆ ನೋಟ ಬೀರಿ ಭಕ್ತರಿ ಗೊರವ ಕೊಡುತ್ತಲಿ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೇ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಪಟ್ಟ ಧರಸಿ ಅರಸಿ ಇಂದಲೇ ಭಕ್ತ ರಾಮನಿಗೆ ಪಟ್ಟ ಧರಸಿ ಅರಸಿ ಇಂದಲೇ ಭಕ್ತ ರಾಮನಿಗೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಗೋವಿಂದ ರಾಮ ಜಯ ಜಯ ಗೋಪಾಲ ರಾಮ ಗೋವಿಂದ ರಾಮ ಜಯ ಜಯ ಗೋಪಾಲ ರಾಮ ಗೋವಿಂದ ರಾಮ ಜಯ ಜಯ ಗೋಪಾಲ ರಾಮ ಶ್ಯಾಮ ಮನೋಹರ ಸುಂದರ ಸುಖಕರ ಶ್ಯಾಮ ಮನೋಹರ ಸುಂದರ ಸುಖಕರ ಕೋದಂಡ ರಾಮ ಜಯ ಜಯ ಕೋದಂಡ ರಾಮ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಗೋವಿಂದ ರಾಮ ಜಯ ಜಯ ಗೋಪಾಲ ರಾಮ ಗಾಗವ ರಾಮ ಜಯ ಜಯ ಯಾದವ ರಾಮ ರಾಘವ ರಾಮ ಜಯ ಜಯ ಯಾದವ ರಾಮ ಸದಾ ಅಭಯಕರ ಸೀತಾ ಮನೋಹರ ಸದಾ ಅಭಯಕರ ಸೀತಾ ಮನೋಹರ ಪಟ್ಟಾಭಿರಾಮ ಜಯ ಜಯ ಪಟ್ಟಾಭಿರಾಮ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಗೋವಿಂದ ರಾಮ ಜಯ ಜಯ ಗೋಪಾಲ ರಾಮ ಶ್ಯಾಮ ಮನೋಹರ ಸುಂದರ ಸುಖಕರ ಶ್ಯಾಮ ಮನೋಹರ ಸುಂದರ ಸುಖಕ ಕೋದಂಡ ರಾಮ ಜಯ ಜಯ ಕೋದಂಡ ರಾಮ ಶ್ರೀರಾಮ್ ಜೈ ರಾಮ್ ಜಯ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಅಚ್ಯುತ ರಾಮ ಜಯ ಜಯ ಅಕ್ಷರ ರಾಮ ಅಚ್ಯುತ ರಾಮ ಜಯ ಜಯ ಅಕ್ಷರ ರಾಮ ಆಂಜನೇಯನುತ ದಾಸ ಕೇಶವನುತ ಆಂಜನೇಯನುತ ದಾಸ ಕೇಶವನು ಪರಮಾತ್ಮ ರಾಮ ಜಯ ಜಯ ಪರಮಾತ್ಮ ರಾಮ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಗೋವಿಂದ ರಾಮ ಜಯ ಜಯ ಗೋಪಾಲ ರಾಮ ಶ್ಯಾಮ ಮನೋಹರ ಸುಂದರ ಸುಖಕರ ಶ್ಯಾಮ ಮನೋಹರ ಸುಂದರ ಸುಖಕರ ಕೋದಂಡ ರಾಮ ಜಯ ಜಯ ಕೋದಂಡ ರಾಮ श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम ಈಗ ಕೇಳಿ ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ಭಕ್ತರ ಬಾಳಿಗೆ ಕರುಣಾಸಾಗರ ಭಕ್ತರ ಬಾಳಿಗೆ ಕರುಣಾಸಾಗರ ಕೈ ಬಿಡದೆನ್ನನು ನೀ ಕಾಯೋ ಕೈ ಬಿಡದೆನ್ನನು ನೀ ಕಾಯೋ ಗೌರಿ ತನಯಾನ ಮೇ ಪೆ ಗಜಾನನ ಗೌರಿ ತನಯಾನ ಮೇ ಪೆ ಗಜಾನನ ಗಣಪ ಗಣಪ ಜಯ ಜಯ ಗಣಪ ಗಣಪ ಗಣಪ ಜಯ ಜಯ ಗಣಪ ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ಮೂಷಿಕ ವಾಹನ ಮೋದಕ ಹಸ್ತ ಮೂಷಕ ವಾಹನ ಮೋದಕ ಹಸ್ತ ಉದರದಿ ಉರಗವ ಧರಿಸಿಹನೇ ಉದರದಿ ಉರಗವ ಧರಿಸಿಹನೇ ಪರಿ ಪರಿ ಕಷ್ಟವ ಪರಿಹರಿಸುವನೆ ಪರಿ ಪರಿ ಕಷ್ಟವ ಪರಿಹರಿಸುವನೆ ಗಣಪ ಗಣಪ ಜೈ ಜೈ ಗಣಪ ಗಣಪ ಗಣಪ ಜೈ ಜೈ ಗಣಪ ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ಎಣಿಸಿದ ಬಯಕೆಯ ಕ್ಷಣದಲ್ಲಿ ಕೊಡುವನೆ ಎಣಿಸಿದ ಬಯಕೆಯ ಕ್ಷಣದಲ್ಲಿ ಕೊಡುವನೆ ದೇವದಯಾಗನ ಭಯಹರಣ ದೇವದಯಾಗನ ಭಯಹರಣ ಶ್ರೀ ಗುರು ಗಿರಿಜಾನಂದನ ಪಾವನ ಶ್ರೀ ಗುರು ಗಿರಿಜಾ ನಂದನ ಪಾವನ ಗಣಪ ಗಣಪ ಜೈ ಜೈ ಗಣಪ ಗಣಪ ಗಣಪ ಜೈ ಜೈ ಗಣಪ ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ನೀ ಕಾಯೋ ಗಣಪ ನಮ್ಮನ್ನು ನೀ ಹರಸೋ ದೇವ ನಮ್ಮನ್ನು ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ಈಶಕುವರ ಶ್ರೀ ವಿಘ್ನೇಶ್ವರನೇ ಈಶಕುವರ ಶ್ರೀ ವಿಘ್ನೇಶ್ವರನೇ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ಮುದದೊಳು ಇಡಗುಂಜಿಯಲಿ ನೆಲೆ ನಿಂತ ಮುದದೊಳು ಇಡಗುಂಜಿಯಲಿ ನೆಲೆ ನಿಂತ ಭಕ್ತ ಪೋಷಕ ಹೇ ಭಗವಂತ ಭಕ್ತ ಪೋಷಕ ಹೇ ಭಗವಂತ ನಾನಾ ರೂಪದಿ ಬಂದು ಭಕ್ತರ ಕಾಯುವ ನಾನಾ ರೂಪದಿ ಬಂದು ಭಕ್ತರ ಕಾಯುವ ಕರುಣಾ ಸಾಗರ ಪ್ರಭು ಏಕದಂತ ಕರುಣಾ ಸಾಗರ ಪ್ರಭು ಏಕದಂತ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ನಾರದ ಕರೆದಾಗ ಬಂದ ನಿಂದ ನಾರದ ಕರೆದಾಗ ಬಂದ ನಿಂದ ಭಕ್ತಿಯೊಳ್ ಬಜಿ ಪೇತ ಓ ಎಂದ ಭಕ್ತಿಯೊಳ್ ಬಜಿ ಪೇತ ಓ ಎಂದ ಪಂಚ ಕಜ್ಜಾಯವ ಮೆಲ್ಲುತ ಬಂದ ಪಂಚ ಕಜ್ಜಾಯವ ಮೆಲ್ಲುತ ಬಂದ ಭುವಿಯಳು ಯಾರಿಹರು ಇವನಷ್ಟು ಚಂದ ಭುವಿಯಳು ಯಾರಿಹರು ಇವನಷ್ಟು ಚಂದ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ಗಣೇಶನೇ ವಂದಿಸುವೆ ನಿನಗೆ ಭಕ್ತ ಪ್ರಿಯ ಸುಮನೋಹರ ಮೂರ್ತಿ ಭಕ್ತ ಪ್ರಿಯ ಸುಮನೋಹರ ಮೂರ್ತಿ ಶಿಷ್ಟ ಪಾಲಕ ಅಗಾಧ ಕೀರ್ತಿ ಶಿಷ್ಟ ಪಾಲಕ ಅಗಾಧ ಕೀರ್ತಿ ನಿನ್ನ ನಾಮವೇ ಬಾಳಿಗೆ ಸ್ಫೂರ್ತಿ ನಿನ್ನ ನಾಮವೇ ಬಾಳಿಗೆ ಸ್ಫೂರ್ತಿ ಕೊಡು ವಿಜಯವ ಶ್ರೀ ಇಡಗುಂಜಿ ಗಣಪತಿ ಕೊಡು ವಿಜಯವ ಶ್ರೀ ಇಡಗುಂಜಿ ಗಣಪತಿ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ವಂದಿಸುವೆ ವಂದಿಸುವೆ ನಿನಗೆ ವಂದಿಸುವೆ ನಿನಗೆ ಗಣೇಶನೇ